ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋ ಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:20 ಆತ್ಮೀಯ ಶ್ರೋತೃಗಳಿಗೆಲ್ಲ ವಿದ್ಯಾದೇವಿ ಪಿಎಸ್ ಮಾಡುವ ನಮಸ್ಕಾರಗಳು. ಇದೀಗ ಕೇಳಿ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರೀಫ್ ಬೆಳೆಗೆ ಕೊನೆಯ ದಿನಾಂಕ 30 June 2022 ಹಾಗೂ ಮಾವಿನ ಬೆಳೆಗಾಗಿ 31 July 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, ಸಿಎಸ್ಸಿ ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800209111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ ನಂಬರ್ 144. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿನ ಬಹು ಬೆಳೆ ವಿಮೆಯ ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈಗ ಜೇನು ಸಾಕಣೆ ತಂತ್ರಜ್ಞಾನ ಕುರಿತು ಹೊಸನಗರದ ಶ್ರೀ ಎನ್ವಿ ಶರ್ಮಾ ಅವರೊಡನೆ ಸಂದರ್ಶನ ಕೇಳೋಣ. ನಮಸ್ಕಾರ ಶರ್ಮಾ ಅವರೇ. ನಮಸ್ಕಾರ ಶರ್ಮಾ ಅವರೇ. ಈಗ ರೈತರು ಬಹಳಷ್ಟು ಜನ ಲಾಗಾಯತಿನಿಂದ ಜೇನು ಕೃಷಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರಮುಖವಾದ ಉದ್ದೇಶ ಏನಂತೇಳಂತಂದ್ರೆ, ನಮಗೆ ಮಾರಾಟ ಮಾಡಕ್ ಆಗದೇ ಇದ್ರು ಮನೆಗೆ ಒಳ್ಳೇದೊಂದು ಜೇನುತುಪ್ಪ ಬೇಕು, ಯಾಕೆಂತೇಳಂದ್ರೆ ಅದು ಔಷಧೀಯ ಗುಣವನ್ನ ಹೊಂದಿದೆ ಅನ್ನುವಂತ ಕಾರಣಕ್ಕೆ. ಇದಲ್ದನೆಯ ಇದಕ್ಕೂ ನಿಸರ್ಗಕ್ಕೂ ಏನಾರ ಸಂಬಂಧ ಇದೆಯಾ? ನಾವು ಜೇನು ಕೃಷಿಯನ್ನ ಯಾಕೆ ಮಾಡ್ಬೇಕು? ಜೇನು ಕೃಷಿ ಒಂದು ಲಾಭದಾಯಕ ಕೃಷಿ. ಈ ಜೇನು ಕೃಷಿ ಯಾಕೆ ಮಾಡಬೇಕು ಅಂದ್ರೆ, ಮುಖ್ಯವಾಗಿ ಈ ಜೇನು ಕೃಷಿಯಿಂದ ನಮ್ಮ ದೇಶದಲ್ಲಿ ಪ್ರಾಕೃತಿಕ ಸಂಪತ್ತನ್ನು ಉಳಿಸಿಕೊಳ್ಬೇಕು, ನಾವು ಅದನ್ನು ವೇಸ್ಟ್ ಮಾಡಬಾರದು ಅಂತ ಹೇಳೋ ದೃಷ್ಟಿಯಿಂದ ಜೇನು ಸಾಕ್ಬೇಕು. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ 500,000 ಹೆಚ್ಚು ಜೇನು ಪೆಟ್ಟಿಗೆಗಳಲ್ಲಿ ಜೇನು ಕುಟುಂಬಗಳನ್ನ ಪೋಷಿಸುತ್ತಿದ್ದು, ಒಂದು ಪೆಟ್ಟಿಗೆಯಿಂದ ಅವರೇಜ್ ಹಾನಿ ಪ್ರೊಡಕ್ಷನ್ ಒಂದು ವರ್ಷಕ್ಕೆ 1-5 kg ಅದಂತೆ ಲೆಕ್ಕಾಚಾರ ಮಾಡಿದ್ರು ಕೂಡ ಸಾಕಷ್ಟು ಜೇನುತುಪ್ಪದ ಉತ್ಪಾದನೆ ನಮ್ಮಲ್ಲಿ ಆಗ್ತಾ ಇದೆ. ಈಗ ಈ 1 kg ಜೇನುತುಪ್ಪಕ್ಕೆ ಇವತ್ತಿನ ದಿವಸ 250-300 ರೂಪಾಯಿ ವರೆಗೂ ರೇಟ್ ಇದೆ. 500,000 ಜೇನು ಪೆಟ್ಟಿಗೆಯಿಂದ ಉತ್ಪಾದನೆ ಆಗುವ ಜೇನುತುಪ್ಪಕ್ಕೆ ಲೆಕ್ಕಾಚಾರ ಮಾಡಿದ್ರೆ 1,00,000,000 ರೂಪಾಯಿ ಮೌಲ್ಯ ಆಯಿತು. ಇದೊಂದು ಪ್ರಾಕೃತಿಕ ಸಂಪತ್ತು. ಜೇನುನೊಣಗಳು ಪುಷ್ಪರಸವನ್ನ ಹೀರಿ ಜೇನುತುಪ್ಪವನ್ನ ಸಂಗ್ರಹಣೆ ಮಾಡ್ತವೆ. ಈ ಪುಷ್ಪರಸ ನಾವು ಜೇನು ಸಾಕಿದ್ರೆ ಮಾತ್ರ ಪುಷ್ಪರಸ ವ್ಯರ್ಥ ಹಾಳಾಗದಂತೆ ತಡೆಗಟ್ಟಿದಂತೆ ಆಗ್ತದೆ. ಇಲ್ಲದಿದ್ರೆ ಏನಾಗ್ತಿತ್ತು, ಈ ಕೋಟಿಗಟ್ಟಲೆ ರೂಪಾಯಿ ಮೌಲ್ಯಗಳ ಪ್ರಾಕೃತಿಕ ಸಂಪತ್ತಿನ ರಾಷ್ಟ್ರೀಯ ನಷ್ಟ ಆಗ್ತಿತ್ತು ನಾವು ಜೇನು ಸಾಕದಿದ್ರೆ. ಆದ್ರಿಂದ ಈ ಜೇನು ಕೃಷಿಯನ್ನ ನಾವು ಮಾಡಲೇಬೇಕು. ನಮ್ಮಲ್ಲಿ ಜೇನು ಕೃಷಿಗೆ ಸಾಕಷ್ಟು ಇನ್ನು ವಿಪುಲ ಅವಕಾಶ ಇದೆ. ಆದ್ರಿಂದ ಈ ಕೃಷಿಯನ್ನ ನಾವು ಮಾಡಲೇಬೇಕಾಗಿದೆ. ಆಮೇಲೆ ಇದರಿಂದ ಮನುಷ್ಯನಿಗೂ ನೈಸರ್ಗಕ್ಕೂ ಏನ್ ಲಾಭ ಇದೆ ಅಂದ್ರೆ, ಈ ಜೇನು ಕೃಷಿ ಮಾಡುವುದರಿಂದ ಮುಖ್ಯವಾಗಿ ದ್ವಿಮುಖ ಲಾಭ ಇದೆ. ಎರಡು ರೀತಿ ಲಾಭ, ಒಂದು ಪ್ರತ್ಯಕ್ಷ ಲಾಭ, ಇನ್ನು ಎರಡನೇದು ಪರೋಕ್ಷ ಲಾಭ ಅಂತ. ಈ ಪ್ರತ್ಯಕ್ಷ ಲಾಭ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವುದೇ, ಯಾವುದು ಜೇನುತುಪ್ಪ ಜೇನುಮೇಣದ ಉತ್ಪಾದನೆ ಸಿಗ್ತದೆ ಅಂತ ಹೇಳಿ. ಇದಲ್ಲದೆ ಜೇನು ಕೃಷಿಯಿಂದ ಮರಿ ಜೇನು ಕುಟುಂಬಗಳನ್ನ ಬೆಳೆಸಿ ಮಾರಾಟ ಮಾಡಬಹುದು, ಹಾಗೂ ಲಾಭ ಪಡೀಲಿಕ್ಕೆ ಆಗ್ತದೆ. ರಾಣಿ ನೊಣವನ್ನ ಬೆಳೆಸಿ, ಉತ್ತಮ ತಳಿಯ ರಾಣಿ ನೊಣವನ್ನು ಬೆಳೆಸಿ ಮಾರಾಟ ಮಾಡಬಹುದು. ಆಮೇಲೆ ಜೇನುನೊಣದ ಶರೀರದಲ್ಲಿ ಉತ್ಪಾದನೆಯಾಗುವಂತ ರಾಜಶಾಹಿ ರಸ, ಇದರಲ್ಲಿ ವಿಟಮಿನ್ ಬಿ ಜೀವಾತು ಹೇರಳವಾಗಿದೆ. ಈ ರಾಜಶಾಹಿ ರಸವನ್ನು ಸಂಗ್ರಹಿಸಿ ಅದನ್ನು ಕೂಡ ಮಾರಾಟ ಮಾಡಬಹುದು. ನಮ್ಮ ದೇಶದಲ್ಲಿ ಅಷ್ಟಾಗಿ ರಾಜಶಾಹಿ ರಸವನ್ನ ಈಗ ಸಂಗ್ರಹ ಮಾಡೋದು ಕಡಿಮೆ, ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ರಾಜಶಾಹಿ ರಸವನ್ನ ಸಂಗ್ರಹಣೆ ಮಾಡುವುದಕ್ಕೋಸ್ಕರವೇ ಜೇನು ಕೂಡುಗಳನ್ನ ಪೋಷಿಸ್ತಾ ಇದ್ದಾರಂತೆ. ಈ ರೀತಿ ಪ್ರತ್ಯಕ್ಷ ಲಾಭ ಜೇನು ಕೃಷಿಯಿಂದ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ನೈಸರ್ಗಿಕ ಲಾಭ ಏನಿದೆ ಇದರಿಂದ ಅಂದ್ರೆ, ನಮ್ಮ ಪ್ರಕೃತಿ ನಿಯಮ ಹೇಗೆಂದ್ರೆ, ಸಸ್ಯಗಳಲ್ಲಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಆಗ್ಬೇಕು, ಆದ್ರೆ ಮಾತ್ರ ಹೂವು ಹಾಳಾಗಲ್ಲ, ಅದು ಕಾಯಿ ನಿಲ್ತದೆ. ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಸಸ್ಯಗಳಲ್ಲಿ ಆಗ್ಬೇಕು, ಇದು ಪ್ರಕೃತಿಯ ನಿಯಮ. ಈ ಪರಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಬ್ಬ ಮೂರನೇ ಒಬ್ಬ ವ್ಯಕ್ತಿಯ ಅಂದ್ರೆ ಏಜೆಂಟಿನ ಅವಶ್ಯಕತೆ ಇರ್ತದೆ. ಈ ಏಜೆಂಟಿನ ಕೆಲಸ, ನಮ್ಮ ಜೇನುನೊಣಗಳು ತನಗೆ ಅರಿವು ಇಲ್ಲದಂತೆ ಅವುಗಳು ಆಹಾರ ಸಂಗ್ರಹಣೆ ಮಾಡುವಾಗ ಆಗ್ತದೆ. ಒಂದು ಜೇನುನೊಣವು ಆಹಾರ ಸಂಗ್ರಹಕ್ಕೋಸ್ಕರ ಕಾಡಿಗೆ ಹೋದಾಗ ಅಲ್ಲಿ ನೂರಾರು ಹೂಗಳನ್ನ ಸಂದರ್ಶಿಸುತ್ತವೆ ಒಂದೇ ಸರ್ತಿ. ಒಂದು ಹೂ ಆದ್ಮೇಲೆ ಮತ್ತೊಂದು ಹೂ, ಮತ್ತೊಂದು ಹೂ, ಹೀಗೆ ಹೀಗೆ ಸಂದರ್ಶಿಸುವಾಗ ಹೂವಿನಲ್ಲಿರುವ ಗಂಡು ಹೂವಿನ ಪರಾಗ ರೇಣು ಆ ನೊಣಗಳ ಮೈಗೆ ಅಂಟಿಕೊಂಡು ಅದು ಮತ್ತೊಂದು ಹೂವಿಗೆ ಸಂದರ್ಶಿಸುವಾಗ ಅಲ್ಲಿ ಹೆಣ್ಣು ಹೂವಿನ ಶಲಾಕಾಗ್ರಕ್ಕೆ ಪರಾಗ ರೇಣು ಬಿದ್ದು ಅದು ಫಲೀಕರಣ ಆಗ್ತದೆ. ಸಾಮಾನ್ಯವಾಗಿ 20-25% ಕ್ರಾಪ್ ಯೀಲ್ಡ್ ಜಾಸ್ತಿ ಆಗ್ತದೆ ಅಂತ. ಇದು ಸಂಶೋಧನೆಯಿಂದ ವೇದ್ಯವಾದಂತಹ ವಿಚಾರ. ಆದ್ರಿಂದಲೇ ಜೇನು ಕೃಷಿಗೆ ಸರ್ಕಾರ ಯಾಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ತದೆ ಅಂದ್ರೆ, ಇದುವೇ ಕಾರಣ. ಕ್ರಾಸ್ ಪಾಲಿನೇಷನ್ ಇಂದ ಸಸ್ಯ ಸಂಪತ್ತು ಹೆಚ್ಚುತ್ತದೆ ಅಂತ. ಈ ಕ್ರಾಸ್ ಪಾಲಿನೇಷನ್ ಆಗದಿದ್ರೆ ಸಸ್ಯ ಸಂಪತ್ತು ಕಾಲಕ್ರಮೇಣ ಕ್ಷೀಣಿಸ್ತಾ ಬರ್ತದೆ ಅಂತ. ಆದ್ರಿಂದ ನಾವು ಜೇನು ಕೃಷಿ ಮಾಡುವುದರಿಂದ ಮನುಷ್ಯನಿಗೂ ನೈಸರ್ಗಕ್ಕೂ ಅನೇಕ ಪ್ರಯೋಜನಗಳಿವೆ. ಆದ್ರಿಂದ ಪ್ರತಿಯೊಬ್ಬರು ಜೇನು ಕೃಷಿ ಮಾಡಲೇಬೇಕು. ಬಹುಶಃ ಈ ಜೇನು ನೊಣಗಳು ಇಲ್ಲದೆ ಇದ್ದಿದ್ರೆ ಈ ಜೇನಿನಿಂದ ಪರಾಗಸ್ಪರ್ಶ ಆಗಿ ಏನು ತಳಿ ಅಭಿವೃದ್ಧಿ ಆಗ್ತಾ ಇದೆ, ಆ ಸಸ್ಯ ತಳಿಗಳೆಲ್ಲ ಬಹುಶಃ ಕಾಣೆ ಆಗ್ಬಿಡ್ತಿತ್ತು ಏನಪ್ಪ ಇಷ್ಟೊತ್ತಿಗೆ. ಖಂಡಿತವಾಗಿ ಹೌದು. ಒಂದು 3-4 ವರ್ಷ ನಮ್ಮ ಜೇನಿನ ಸಂತತಿಯೇ ನಾಶ ಆಗಿ ಹೋಗ್ಬಿಟ್ರೆ, ವಿಜ್ಞಾನಿಗಳು ಹೇಳೋ ಪ್ರಕಾರ ಏನು ಅಂದ್ರೆ, ಜೇನು ನೊಣಗಳ ಸಂತತಿ ಇಲ್ಲದಿದ್ರೆ ನಮ್ಮ ಸಸ್ಯ ಸಂಪತ್ತು ಸಂಪೂರ್ಣ ನಶಿಸಿ ಹೋಗುದು ಹಾಗಾಗ್ತದೆ. ಹೀಗಾಗಿ ಪ್ರಕೃತಿಗೂ ಮನುಷ್ಯನಿಗೂ ಒಂದು ರೀತಿ ಇದೆಲ್ಲ ಪೂರಕವಾಗಿ ಇದು ಕೆಲಸ ಮಾಡ್ತಾ ಇದೆ ಜೇನುಗಳು. ಇನ್ನು ಶರ್ಮ ಅವರೇ, ಈಗ ಜೇನು ಸಾಕಣೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಹೇಳೋದೇನಪ್ಪಾ ಅಂತಂದ್ರೆ, ತುಡುಬೆ ಜೇನನ್ನು ಸಾಕ್ಬೇಕು, ಅದೊಂದನ್ನೇ ಗೂಡಲ್ಲಿಟ್ಟು ನಾವು ಸಾಕ್ತೀವಿ ಅಂತ ಹೇಳಿ. ಈಗ ನಾವು ತಿಳಿದಂಗೆ ಬೇರೆ ಬೇರೆ ಜಾತಿಯ ಜೇನು ನೊಣಗಳಿವೆ, ಹೆಜ್ಜೇನು ಅಂತಾರೆ, ಕೋಲ್ ಜೇನು ಅಂತಾರೆ, ಇನ್ನು ಏನೇನೋ ಬೇರೆ ಜಾತಿ ಜೇನುಗಳಿವೆ. ಯಾಕೆ ಈ ತುಡುಬೆ ಜೇನನ್ನೇ ಸಾಕ್ತಾರೆ, ಇದ್ರ ವಿಶೇಷತೆ ಏನು? ತುಡುಬೆ ಜೇನು ಕುಟುಂಬಗಳನ್ನೇ ನಾವು ಸಾಕ್ಬೇಕು. ಇದಕ್ಕೆ ಕಾರಣ ಏನಂದ್ರೆ, ತೊಡುವೆ ಜೇನು ಕುಟುಂಬ ಒಂದಕ್ಕಿಂತ ಜಾಸ್ತಿ ಎರಿಗಳನ್ನ ನಿರ್ಮಾಣ ಮಾಡ್ತವೆ. ಆಮೇಲೆ ಇದಕ್ಕೆ ಕತ್ತಲನ್ನೇ ಆಶಿಸುತ್ತದೆ ಇವುಗಳು. ಇವುಗಳು ಓಪನ್ ಏರ್ ನಲ್ಲಿ ಗೂಡು ಕಟ್ಟಲ್ಲ. ಇವುಗಳು ಕತ್ತಲು ಅಂದ್ರೆ ಮರದ ಪೊಟ್ರೆಯಲ್ಲಿ, ಹುತ್ತದಲ್ಲಿ, ಮಡಕೆಗಳಲ್ಲಿ ಎಲ್ಲ ವಾಸಿಸ್ತವೆ ಇವುಗಳು. ಆಮೇಲೆ ವರ್ಷಕ್ಕೆ ಒಂದ್ಸರ್ತಿ ಇದು ಪಾಲಾಗುವಂತ ಒಂದು ಸ್ವಭಾವ ಇದೆ ಇವುಗಳಿಗೆ. ಅದು ನಮಗೆ ಜೇನು ಕೃಷಿ ಮಾಡುವವರು ಕೃತಕ ಪಾಲು ಮಾಡಿ ಜೇನು ಕುಟುಂಬಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಆಮೇಲೆ ಇದು ಚುಚ್ಚುವುದು ಕಡಿಮೆ. ನಾವು ಜೇನು ಕೃಷಿಕರು ಹ್ಯಾಂಡಲ್ ಮಾಡುವಂತ ವಿಧಾನದ ಮೇಲೆ ನಮಗೆ ಚುಚ್ಚುವಂತದ್ದು ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ಮೈಲ್ಡ್ ಆಗಿ ಅದನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿತೋ ಅದನ್ನ ನಮ್ಗೆ ಚುಚ್ಚುವುದು ಕಡಿಮೆ. ನಾವು ರ್ಯಾಶ್ ಆಗಿ ಹ್ಯಾಂಡಲ್ ಮಾಡಿದ್ರೆ ನಮ್ಗೆ ಚುಚ್ಚುವುದು ಜಾಸ್ತಿ. ಹೀಗೆ ಹೆಚ್ಚು ಜೇನು ತುಪ್ಪವನ್ನು ಕೂಡ ಸಂಗ್ರಹಣೆ ಮಾಡ್ತವೆ. ಆದ್ರಿಂದ ನಾವು ತೊಡುವೆ ಜಾತಿ ಜೇನು ಕುಟುಂಬವನ್ನೇ ಸಾಕ್ಬೇಕು. ಇನ್ನೀಗ ಹೊಸದಾಗಿ ನಾವು ಏನಾರೋ ಜೇನು ಕೃಷಿ ಪ್ರಾರಂಭ ಮಾಡಬೇಕು ಅಂತ ಹೇಳಂದ್ರೆ, ರೈತರು ಅದಕ್ಕೆ ಯೋಗ್ಯವಾದ ಸಮಯ ಯಾವುದು, ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಶುರು ಮಾಡ್ಬೇಕು? ಸಾಮಾನ್ಯವಾಗಿ ಹೊಸದಾಗಿ ಜೇನು ಕೃಷಿ ಮಾಡಬೇಕಾಗಿದ್ರೆ ಮಳೆಗಾಲ ಮುಗಿದ ತಕ್ಷಣ, ಸಾಮಾನ್ಯ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಜೇನು ಕೃಷಿ ಪೆಟ್ಟಿಗೆಯಲ್ಲಿ ಜೇನು ಕುಟುಂಬವನ್ನ ತುಂಬಿಸಿದ್ರೆ ಆ ಸೀಸನ್ ಅಲ್ಲಿ ಅಂದ್ರೆ ಜೇನು ಹಂಗಾಮ ಬರುವಾಗ ನಮ್ಗೆ ಜೇನು ತುಪ್ಪ ಕೂಡ ತೆಗಿಬಹುದು. ಲೇಟ್ ಅಂದ್ರೆ ಡಿಸೆಂಬರ್ ಒಳಗೆ ಜೇನು ಪೆಟ್ಟಿಗೆಗಳಿಗೆ ಜೇನು ಕುಟುಂಬವನ್ನ ತುಂಬಿಸಿ ಆಗಬೇಕು. ಇಲ್ಲ ಲೇಟ್ ಆಗಿ ಹೋಗ್ಬಿಡ್ತು ಅಂದ್ರೆ ಅವುಗಳನ್ನು ನಿಲ್ಲಿಸುವುದಕ್ಕೆ ಸ್ವಲ್ಪ ಪರಿಣತಿ ಇರಬೇಕಾಗ್ತದೆ ಜೇನು ಕೃಷಿಯಲ್ಲಿ. ಜೇನು ಕೃಷಿಯ ಪರಿಣತಿ ಅಂದ್ರೆ ಅದು ನಾವು ತುಂಬಿಸಿ ಸ್ವಲ್ಪ ದಿವಸದಲ್ಲಿ ಒಂದೆರಡು ದಿವಸದಲ್ಲಿ ಅದು ಗೂಡು ಬಿಟ್ಟು ಓಡಿ ಹೋಗಬಹುದು. ಅದು ಓಡಿ ಹೋದ ಹಾಗೆ ಅದಕ್ಕೆ ಸಕ್ಕರೆ ಪಾಕವನ್ನು ಇಡುವಂತಹದ್ದು ಇವೆಲ್ಲ ಮಾಡಬೇಕು. ಹಾಗೆ ಮಳೆಗಾಲದಲ್ಲಿ ಅವುಗಳಿಗೆ ಆಹಾರ ಸ್ವಲ್ಪವೂ ಸಿಗಲ್ಲ. ಈ ಟೈಮಲ್ಲಿ ಎಲ್ಲರೂ ಜೇನು ಕುಟುಂಬ ಸಿಕ್ತು ಅಂದ್ರೆ ನಾವು ಅದನ್ನ ಗೂಡಿಗೆ ತುಂಬಿಸಿಟ್ರೆ ಖಾಲಿ ತುಂಬಿಸಿಟ್ಟುಕೊಂಡ್ರೆ ಅದು ಉಪಯೋಗ ಆಗಲ್ಲ, ಅದು ಗೂಡು ಬಿಟ್ಟು ಓಡಿ ಹೋಗ್ತದೆ. ಕಾರಣ ಅದಕ್ಕೆ ಆಹಾರ ಇರಲ್ಲ. ಯಾವಾಗಲೂ ಒಂದು ಜೇನು ಪೆಟ್ಟಿಗೆಯಲ್ಲಿ ಸರಿಯಾದ ಸಮಯದಲ್ಲಿ ನಾವು ಜೇನು ಕುಟುಂಬವನ್ನ ತುಂಬಿಸಿದ್ರೆ ಅದು ಓಡಿ ಹೋಗೋದಿಲ್ಲ, ಆಮೇಲೆ ಜೇನು ಇಳುವರಿ ಕೂಡ ಜಾಸ್ತಿ ಸಿಗ್ತದೆ ನಮಗೆ. ಅದೇ ಅಕಾಲದಲ್ಲಿ ನಾವು ಜೇನು ಪೆಟ್ಟಿಗೆಗಳಿಗೆ ಜೇನು ಕುಟುಂಬಗಳನ್ನ ತುಂಬಿಸಿದ್ರೆ ಅವು ನಿಲ್ಲುವುದು ಕಷ್ಟ, ಅದಕ್ಕೆ ಆಹಾರದ ಕೊರತೆ ಕೂಡ ಬರ್ತದೆ. ಈಗ ಜೇನುನೊಣಗಳು ಜೇನುಗೂಡನ್ನು ಬಿಟ್ಟು ಹಾರು ಹೋಗ್ಲಿಕ್ಕೆ ಅಥವಾ ಓಡೋಗ್ಲಿಕ್ಕೆ ಆಹಾರದ ಕೊರತೆ ಒಂದೇ ಪ್ರಮುಖ ಕಾರಣ ಅಥವಾ ಬೇರೆ ಏನಾರ ಕಾರಣಗಳಿವೆಯಾ? ಕೆಲವು ಜೇನು ಪೆಟ್ಟಿಗೆಗಳಲ್ಲಿ ಜೇನ್ ಎಷ್ಟು ತಂದು ಕೂಡಿಸಿದ್ರು ಅವು ಕೂರದೇ ಇಲ್ಲ, ಅವು ಹಾರು ಹೋಗ್ತಾನೆ ಇರ್ತವೆ. ಜೇನು ಕುಟುಂಬಗಳು ಪೆಟ್ಟಿಗೆಗಳನ್ನು ಬಿಟ್ಟು ಪರಾರಿಯಾಗುವುದಕ್ಕೆ ಹಲವಾರು ಕಾರಣಗಳು ಇರ್ತವೆ. ಅದರಲ್ಲಿ ಆಹಾರದ ಕೊರತೆ ಕೂಡ ಒಂದು. ಸಾಮಾನ್ಯವಾಗಿ ಒಂದು ಜೇನು ಪೆಟ್ಟಿಗೆಯಲ್ಲಿ ಜೇನು ಕುಟುಂಬಗಳು ಪರಾರಿಯಾಗದೆ ಶಾಶ್ವತವಾಗಿ ನೆಲೆಸಬೇಕಾಗಿದ್ರೆ ಇರಬೇಕಾಗಿದ್ದ ಪ್ರಾಮುಖ್ಯ ಅಂಶ ಎರಡು. ಒಂದನೆಯದು ವಿವಿಧಾವಸ್ಥೆಯ ಹುಳ ಮೊಟ್ಟೆ ಇರುವಂತ ಎರಿ ಇರಬೇಕು ಅದರಲ್ಲಿ. ಎರಡನೆಯದು ಆಹಾರ, ಅವುಗಳಿಗೆ ತಿನ್ನಲಿಕ್ಕೆ ಸಾಕಷ್ಟು ಆಹಾರ ಇರಬೇಕು. ಈ ಎರಡು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ಜೇನು ಕೃಷಿಕರು ಜೇನುಗೂಡನ್ನ ಪರೀಕ್ಷೆ ಮಾಡಬೇಕು. ಇದಲ್ಲದೆ ವೈರಿಗಳ ಕಾಟದಿಂದ ಜೇನು ಪೆಟ್ಟಿಗೆಗಳನ್ನು ಬಿಟ್ಟು ಕುಟುಂಬವು ಪರಾರಿಯಾಗಬಹುದು. ಹೀಗೆ ಇನ್ನು ಕೆಲವೊಂದು ರೋಗ ಕೂಡ ಜೇನುಗಳಿಗೆ ಇತ್ತೀಚೆಗೆ ಬರ್ತಾ ಇದೆ, ವೈರಸ್ ರೋಗ. ಆ ವೈರಸ್ ರೋಗ ಇದ್ರೂ ಕೂಡ ಜೇನುಗೂಡನ್ನು ಬಿಟ್ಟು ಜೇನು ಕುಟುಂಬವು ಪರಾರಿಯಾಗಬಹುದು. ಇನ್ನು ಆಗಿಂದಾಗ್ಗೆ ನಾವು ಜೇನು ಪೆಟ್ಟಿಗೆಯನ್ನ ದಿವಸ ಓಪನ್ ಮಾಡಿಲ್ಲ ನೋಡಬಾರದು. ಅದಕ್ಕೆ ಟೈಮ್ ಒಂದು 10 ದಿವಸ 15 ದಿವಸಕ್ಕೊಂದ್ಸರಿ ಓಪನ್ ಮಾಡಿ ಅದನ್ನ ಪರೀಕ್ಷೆ ಮಾಡಿ ನೋಡುವಂತ ನಿಯಮ ಇಟ್ಕೊಳ್ಬೇಕು. ನಾವು ದಿವಸ ಓಪನ್ ಮಾಡಿ ನೋಡ್ತಾ ಇದ್ರೆ ಅವುಗಳಿಗೆ ದಿವಸ ತೊಂದರೆ ಕೊಟ್ಟಂಗಾಗತ್ತೆ, ಅದು ಗೂಡು ಬಿಟ್ಟು ಓಡಿ ಹೋಗಬಹುದು. ಮುಖ್ಯವಾಗಿ ಈಗಾಗಲೇ ಹೇಳಿದಂಗೆ ಎರಡು ಅಂಶಗಳನ್ನ ಗಮನ ಇಟ್ಟುಕೊಂಡು ನಾವು ಜೇನು ಪೆಟ್ಟಿಗೆಗಳನ್ನ ಪರೀಕ್ಷೆ ಮಾಡಬೇಕು. ಇನ್ನು ರೈತರು ಈಗ ಎರಡು ಪೆಟ್ಟಿಗೆ ಅಥವಾ ಮೂರು ಪೆಟ್ಟಿಗೆ ಇಟ್ಕೊಂಡಿರ್ತಾರೆ, ಈಗ ಅದನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಂದ್ರೆ ಅದರಲ್ಲಿರುವ ಕುಟುಂಬಗಳನ್ನೇ ವೃದ್ಧಿ ಮಾಡಿಕೊಂಡು ಮತ್ತೆ ಬೇರೆ ಜೇನು ಪೆಟ್ಟಿಗೆಗಳಿಗೆ ತುಂಬಿಸಿ ಆತರ ಮಾಡ್ಲಿಕ್ಕೆ ಏನಾದ್ರು ಸಾಧ್ಯತೆಗಳಿದೆಯಾ? ಖಂಡಿತ ಇದೆ. ಜೇನು ಕುಟುಂಬಗಳನ್ನ ಈಗ ಪ್ರಾರಂಭದಲ್ಲಿ ಒಂದು ಎರಡು ಪೆಟ್ಟಿಗೆ ಅಥವಾ 5 ಪೆಟ್ಟಿಗೆ ಖರೀದಿ ಮಾಡಿ ಯಾರಾದರೂ ಜೇನು ಕೃಷಿಕರು ಆಲ್ರೆಡಿ ಜೇನು 10-6 ಜೇನು ಕುಟುಂಬ ಇಟ್ಟು ಮಾರಾಟ ಮಾಡ್ತಾರೆ ಮರಿ ಜೇನು ಕುಟುಂಬಗಳನ್ನ, ಅವರಿಂದ ಪರ್ಚೇಸ್ ಮಾಡಿ ಅಥವಾ ಜೇನು ಸಹಕಾರಿ ಸಂಘದಿಂದ ಪೆಟ್ಟಿಗೆ ಮತ್ತು ಕುಟುಂಬ ಸಮೇತ ಕೂಡ ಕೊಡ್ತಾರೆ ಅವರು, ಅವರಿಂದ ಖರೀದಿ ಮಾಡಿ ಪ್ರಾರಂಭದಲ್ಲಿ ಒಂದೆರಡು ಖರೀದಿ ಮಾಡಿ ಆಮೇಲೆ ಮತ್ತೆ ನೀವು ಜೇನು ಕುಟುಂಬಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಬೇಕಾಗಿದ್ರೆ ನೀವು ಜೇನು ಕುಟುಂಬಗಳನ್ನ ಖರೀದಿ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ನಿಮ್ಮಲ್ಲಿ ಆಲ್ರೆಡಿ ಸಾಕಿದ ಜೇನು ಕುಟುಂಬಗಳನ್ನೇ ಕೃತಕ ಪಾಲು ಮಾಡಿ ಜೇನು ಕುಟುಂಬಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಬಹುದು. ಜೇನು ಕುಟುಂಬಗಳು ವರ್ಷಕ್ಕೊಂದ್ಸರ್ತಿ ಪಾಲಾಗ್ತವೆ. ಒಂದಿದ್ದ ಜೇನು ಕುಟುಂಬ ಎರಡಾಗುವುದು, 2, 4, 8 ಹೀಗೆ ಆಗುವಂತದ್ದು. ಇದು ಅವುಗಳ ಹುಟ್ಟುಗುಣ ಪಾಲಾಗುವಂತದ್ದು. ಅದಕ್ಕೆ ಮರಿ ಹಾರಿಸುತ್ತವೆ ಅಂತ ಹೇಳ್ತೇವೆ ನಾವು. ಜೇನು ಕುಟುಂಬಗಳು ಮರಿ ಹಾರಿಸುವುದು ಅಂತೇಳಿ ಇದು ವರ್ಷಕ್ಕೊಂದ್ಸರಿ ಆಗುವಂತದ್ದು ನಿಯಮ. ಮರಿ ಹಾರಿಸುವ ಟೈಮ್ ಯಾವುದು ಅಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಜೇನು ಕುಟುಂಬಗಳು ಮರಿ ಹಾರಿಸುತ್ತವೆ. ಈ ಟೈಮಲ್ಲಿ ನಾವು ಜೇನು ಪೆಟ್ಟಿಗೆಯಲ್ಲಿ ಗಂಡು ನೊಣಗಳನ್ನು ಕಾಣಬಹುದು. ಆಮೇಲೆ ಗಂಡು ನೊಣಗಳನ್ನು ಬೆಳೆಸಿ ಕೆಲವೇ ದಿವಸಗಳಲ್ಲಿ ರಾಣಿಕಣದ ರಚನೆಯನ್ನ ಮಾಡ್ತವೆ. ಆಮೇಲೆ ರಾಣಿ ನೊಣವು ಅದರಲ್ಲಿ ರಾಣಿ ಮೊಟ್ಟೆಯನ್ನ ಇಡ್ತದೆ. ಮೊಟ್ಟೆಯನ್ನಿಟ್ಟು ಅದು ಕಣದಲ್ಲಿ ರಾಣಿ ನೊಣವು ಹೆಣ್ಣು ಮೊಟ್ಟೆಯನ್ನಿಟ್ಟು 15 ಅಥವಾ 16ನೇ ದಿವಸ ರಾಣಿ ನೊಣವಾಗಿ ಹೊರಗೆ ಬರ್ತದೆ, ಹೊಸ ರಾಣಿ. ಈ ಹೊಸ ರಾಣಿ ಹೊರಗೆ ಬರಬೇಕಾಗಿದ್ರೆ ಒಂದೆರಡು ದಿವಸ ಮೊದಲೇ ಹಳೆ ರಾಣಿಯು ಗೂಡಿನಿಂದ ಅರ್ಧಾಂಶ ನೊಣವನ್ನು ತಗೊಂಡು ಪಾಲಾಗಿ ಹೋಗ್ಬಿಡ್ತವೆ. ಇದು ಅವುಗಳ ಸಹಜವಾಗಿ ನಡೆಯುವಂತಹದ್ದು. ಅವು ಪಾಲಾಗಿ ಹೋಗ್ಬೇಕಾಗಿದ್ರೆ ಮೊದಲೇ ನಾವು ಈ ಹಳೆ ರಾಣಿ ಮತ್ತು 3-4 ಫ್ರೇಮ್ ಚೌಕಟ್ಟು ನೊಣಗಳನ್ನ ತೆಗೆದು ಬೇರೊಂದು ಗೂಡಿಗೆ ಹಾಕಿ ಅದನ್ನ ಸ್ವಲ್ಪ ದೂರ ತಗೊಂಡೋಗಿ ಇಡಬೇಕು. ಈ ಹಳೆ ಗೂಡಿನಲ್ಲಿ ಒಳ್ಳೆ ಉತ್ತಮವಾಗಿರುವಂತ ಒಳ್ಳೆ ಸೈಜ್ನ ಒಂದು ರಾಣಿ ಕಣವನ್ನ ಬಿಟ್ಟು ಉಳಿದನ್ನೆಲ್ಲ ನಾವು ತೆಗಿಬೇಕು. ಹೀಗೆ ಮಾಡಿ ನಾವು ಕೃತಕ ಪಾಲು ಮಾಡಬಹುದು. ಇದು ವಿಧಾನ. ಈ ಕೃತಕ ಪಾಲು ಮಾಡಿ ನಮ್ಮ ಜೇನು ಪೆಟ್ಟಿಗೆಯಿಂದ ನಾವು ಜೇನು ಕುಟುಂಬಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಿಕ್ಕೆ ಆಗ್ತದೆ. ಆಮೇಲೆ ನಮಗೆ ಬೇಡ ಈಗ ನಮ್ಮಲ್ಲಿ ಒಂದು 10-20 ಕುಟುಂಬ ಸಾಕು ಈಗ ನಮಗೆ ಅಂತ ಹೇಳಿದ್ರೆ ಅದಕ್ಕೆ ಈ ಜೇನು ಕುಟುಂಬಕ್ಕೆ ಸಾಕಷ್ಟು ಬೇಡಿಕೆ ಕೂಡ ಇದೆ. ಅದಕ್ಕೆ ಸಹಕಾರಿ ಸಂಘಗಳು ಇರ್ತವೆ, ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಜೇನು ಕುಟುಂಬ ಅವರಿಗೆ ಕೊಟ್ಟರು ಕೂಡ ತಗೊಳ್ತಾರೆ. ಯಾಕಂದ್ರೆ ಅವರಿಂದ ಮುಖಾಂತರ ಬೇರೆ ಸಾಕಷ್ಟು ಜನರಿಗೆ ಸಪ್ಲೈ ಕೊಡ್ತಾರೆ ಜೇನು ಕುಟುಂಬಗಳನ್ನ. ಹೀಗೆ ಜೇನು ಕುಟುಂಬಗಳ ಸಂಖ್ಯೆಯನ್ನ ವೃದ್ಧಿ ಮಾಡ್ಲಿಕ್ಕೆ ನಾವು ಕಾಡಿಗೆ ಹೋಗಿ ತುಂಬಿಸುವಂತದ್ದು ಇವೆಲ್ಲ ಮಾಡಬಾರ್ದು. ಫಸ್ಟ್ ಹಿಂಗೆ ನಾವು ನಮ್ಮ ಜೇನು ಕುಟುಂಬನೇ ಕೃತಕ ಪಾಲು ಮಾಡಿ ಜೇನು ಕುಟುಂಬಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಬಹುದು. ಇನ್ನು ಸ್ವಚ್ಛತೆ ಬಹಳ ಮುಖ್ಯ. ಈಗ ತಾವು ಹೇಳಿದ್ರೆ ಈ ಜೇನಿಗೆ ಸಾಕಷ್ಟು ಜನ ವೈರಿಗಳಿದ್ದಾರೆ ಅಂತ ಹೇಳಿ, ಆ ವೈರಿಗಳಿಂದ ರಕ್ಷಿಸಿಕೊಂಡು ಆ ಜೇನು ಪೆಟ್ಟಿಗೆಯ ಸ್ವಚ್ಛತೆಯನ್ನ ನಾವೆಲ್ಲ ಹೇಗೆ ನಿರ್ವಹಿಸೋದು? ಇದ್ರ ಜೊತೆಗೆ ತುಪ್ಪನೂ ನಾವು ವೃದ್ಧಿ ಮಾಡ್ಕೊಳ್ಬೇಕಲ್ಲ, ಅದಕ್ಕೆಲ್ಲ ಏನೇನ್ ಕ್ರಮ ತಗೊಳ್ಬೇಕು? ಜೇನು ಪೆಟ್ಟಿಗೆಗಳನ್ನ ಸ್ವಚ್ಛತೆ ಮಾಡುದು ಅಂದ್ರೆ ಅದರ ಗೂಡಿನ ಅಡಿ ಹಲಿಗೆಯನ್ನ ಶುಚಿಗೊಳಿಸುವಂತಹದ್ದು. ಆಮೇಲೆ ಜೇನು ಕುಟುಂಬಕ್ಕೆ ಒಂದು ದೊಡ್ಡ ವೈರಿ ಅಂದ್ರೆ ಮೇಣದ ಚಿಟ್ಟೆ ಹಾವಳಿ. ಅದು ಮಳೆಗಾಲದಲ್ಲಿ ಅದನ್ನ ಗೂಡಿನ ಒಳಗೆ ಹೋಗಿ ಮೊಟ್ಟೆ ಇಟ್ಟು ಜೇನು ಹುಟ್ಟನ್ನ ಎರಿಯನ್ನ ಅದು ತಿಂತದೆ, ತಿಂದು ತೊಂದರೆ ಕೊಡ್ತದೆ ಅವುಗಳಿಗೆ. ಆವಾಗ ಜೇನು ಕುಟುಂಬವು ಏನು ಗೂಡನ್ನು ಬಿಟ್ಟು ಓಡಿ ಹೋಗಿಬಿಡ್ತವೆ, ಪರಾರಿ ಆಗ್ತವೆ. ಅದಕ್ಕೆ ನಾವು ಒಂದು 15 ದಿವಸ ಅಥವಾ 20 ದಿವಸಕ್ಕೊಂದ್ಸರ್ತಿ ಅಡಿ ಹಲಿಗೆಯನ್ನ ಕ್ಲೀನ್ ಮಾಡಿ ಇಡಬೇಕು. ಆಮೇಲೆ ಜೇನು ಗೂಡಿನಲ್ಲಿ ಅವುಗಳ ನೊಣಗಳ ಸಂಖ್ಯೆಯನ್ನ ಅನುಗುಣವಾಗಿ ಅವುಗಳಿಗೆ ಆ ಎರಿಯನ್ನ ಬಿಡಬೇಕು. ಒಂದು ವೇಳೆ ಜೇನು ಪೆಟ್ಟಿಗೆಯಲ್ಲಿ ನೊಣಗಳ ಪ್ರಜಾಸಂಖ್ಯೆ ಕಡಿಮೆ ಆಗಿ ಹೋಗ್ಬಿಟ್ರೆ ಎರಿ ಖಾಲಿ ಉಳ್ಕೊಳ್ತವೆ. ಖಾಲಿ ಎರಿ ಇದ್ರೆ ಅದನ್ನ ನಾವು ತೆಗಿಬೇಕು. ತೆಗೆದಿದ್ರೆ ಅದಕ್ಕೆ ವ್ಯಾಕ್ಸ್ ಮೋತ್ ಅಟ್ಯಾಕ್ ಆಗಿ ಅವುಗಳಿಗೆ ತೊಂದರೆ ಆಗ್ತದೆ, ಜೇನು ಕುಟುಂಬವು ಓಡಿ ಹೋಗ್ತವೆ. ಯಾವಾಗ್ಲೂ ಜೇನು ಪೆಟ್ಟಿಗೆಯನ್ನ ಕ್ಲೀನ್ ಮಾಡುವುದಂದ್ರೆ ಡೈಲಿ ಕ್ಲೀನ್ ಮಾಡುವ ಅಗತ್ಯ ಏನೂ ಇಲ್ಲ. ಹೀಗೆ ಆಮೇಲೆ ಅದನ್ನ ಅದಕ್ಕೆ ವೈರ್ಗಳ ಕಾಟ ಅಂದ್ರೆ ಇರುವೆ ಎಲ್ಲ ಬಾರದಾಗೆ ಒಳ್ಳೆ ಕ್ರಮಬದ್ಧವಾಗಿ ಸ್ಟ್ಯಾಂಡಿನ ಮೇಲೆ ಇಡಬೇಕು. ಕೆಳಗೆ ಬುಡದಲ್ಲಿ ನೀರು ಹಾಕುವ ವ್ಯವಸ್ಥೆ ಮಾಡಿದ್ರೆ ತುಂಬಾ ಉತ್ತಮ. ಹೀಗೆ ಶುಚಿಗೊಳಿಸಿ ಜೇನು ಸಾಕಿದ್ರೆ ತುಂಬಾ ಉತ್ತಮ. ಇನ್ನು ತುಪ್ಪ ತೆಗಿಬೇಕಾದ್ರೆ ಆ ಜೇನು ತಟ್ಟಿಯನ್ನೇ ಕೆಲವರು ಕಿತ್ತುಬಿಟ್ಟು ಅದನ್ನ ಹಿಂಡ್ತಾರೆ. ಈಗ ಅದಕ್ಕೆ ಬೇರೆ ಏನಾರ ಕ್ರಮ ಇದೆಯಾ ತುಪ್ಪ ತೆಗಿಲಿಕ್ಕೆ ಅಂತ? ಜೇನು ತುಪ್ಪವನ್ನು ತೆಗಿಬೇಕಾಗಿದ್ರೆ ಕೈಯಲ್ಲಿ ಹಿಂಡಿ ಎರೆಯನ್ನ ಹಿಂಡಿ ಎಲ್ಲ ತೆಗಿಬಾರದು. ಇದಕ್ಕೆ ಒಂದು ಜೇನು ತುಪ್ಪ ತೆಗೆಯುವ ಕೈ ಯಂತ್ರ ಇದೆ, ಹನಿ ಎಕ್ಸ್ಟ್ರಾಕ್ಟರ್ ಅಂತ ಹೇಳ್ತಾರೆ ಇದಕ್ಕೆ. ಈ ಹನಿ ಎಕ್ಸ್ಟ್ರಾಕ್ಟರ್ ನ ಸಹಾಯದಿಂದಲೇ ನಾವು ಜೇನು ಪೆಟ್ಟಿಗೆಯಿಂದ ಜೇನು ತುಪ್ಪವನ್ನು ಸಂಗ್ರಹಣೆ ಮಾಡಬೇಕು. ಈಗ ಜೇನು ಸಾಕದವರೆಲ್ಲ ಯಂತ್ರವನ್ನು ಇಟ್ಕೊಳ್ಬೇಕಾ ಅಥವಾ ನಿಮ್ಮ ಇಲಾಖೆಯಿಂದ ಏನಾರ ನೀವು ಅದನ್ನು ಒದಗಿಸಿಕೊಡ್ತೀರಾ? ಜೇನು ಸಾಕುವವರು ಈಗ ಒಂದು 10 ಜೇನು ಪೆಟ್ಟಿಗೆ ಇಟ್ಕೊಂಡಿದ್ದಾರೆ ಅಂದ್ರೆ ಅವರೊಂದು ಜೇನು ಯಂತ್ರ ಖಂಡಿತ ಇಟ್ಕೊಳ್ಬೇಕು. ಯಂತ್ರ ಅಂತ ಹೇಳಿದ ಕೂಡಲೇ ಅದು ಏನು ಬಹಳ ರೇಟ್ ಇಲ್ಲ, ಅದಕ್ಕೆ ಬೆಲೆ ಇಲ್ಲ. ಒಂದು 5,000 ರೂಪಾಯಿ 6,000 ರೂಪಾಯಿಗೆ ಒಳ್ಳೆಯ ಸ್ಟೀಲ್ ಯಂತ್ರ ಸಿಗ್ತದೆ. ಈಗ ಆ ಯಂತ್ರಕ್ಕೆ ನಮ್ಮ ಇಲಾಖೆಯ ಈ NHM ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ 40% ಸಹಾಯಧನ ಕೂಡ ಕೊಡ್ತೇವೆ. ಹಾಗಾಗಿ ಮತ್ತೆ ಕೈಯಲ್ಲಿ ಹಿಂಡಿ ಯಾವತ್ತೂ ತೆಗಿಬಾರದು. ಕಾರಣ ಏನಂದ್ರೆ ಜೇನುನೊಣಗಳು ಮೇಣವನ್ನ ಅದರ ಶರೀರದಲ್ಲಿ ಉತ್ಪತ್ತಿ ಆಗುವಂತದ್ದು, ಕಾಡಿಗೆ ಹೋಗಿ ಜೇನು ಮೇಣ ತಕ್ಕೊಂಡು ಬರುವಂತದ್ದಲ್ಲ. ಜೇನು ಮೇಣ ಅದರ ಹೊಟ್ಟೆ ಅಡಿಭಾಗದಲ್ಲಿ ವ್ಯಾಕ್ಸ್ ಗ್ಲ್ಯಾಂಡ್ಸ್ ಅಂತ ಇದೆ, ಅದರಿಂದ ಜೇನು ಮೇಣ ಉತ್ಪತ್ತಿ ಆಗ್ತದೆ. ಈ ಉತ್ಪತ್ತಿಯಾದ ಜೇನು ಮೇಣವನ್ನ ಅದು ಕಾಲಿನ ಸಹಾಯದಿಂದ ಬಾಯಿಗೆ ತಕೊಂಡು ಆಮೇಲೆ ಅದ್ರ ಬಾಯಲ್ಲಿ ಚೆನ್ನಾಗಿ ಜಗದು ಅದು ಎರಿಯನ್ನ ನಿರ್ಮಾಣ ಮಾಡುವಂತಹದ್ದು. 1 ಕಿಲೋ ಮೇಣ ಉತ್ಪಾದನೆ ಆಗ್ಬೇಕಾಗಿದ್ರೆ 10-12 ಕಿಲೋ ಜೇನು ತುಪ್ಪವನ್ನು ನಾವು ತಿನ್ಬೇಕಾಗ್ತದೆ. ಸೊ ಅದು ವೇಸ್ಟ್ ಆಗುತ್ತೆ. ನಾವು ಕೈಯಲ್ಲಿ ಹಿಂಡಿ ತೆಗೆದ್ರೆ ಜೇನು ತುಪ್ಪವನ್ನು ತೆಗೆದ್ರೆ ಏನಾಗ್ತದೆ, ಕಂಪ್ಲೀಟ್ ವೇಸ್ಟ್ ಆಗುತ್ತೆ. ವರ್ಷಕ್ಕೆ 1-2 ಸರಿ ಮತ್ತೆ ಜೇನು ತುಪ್ಪವನ್ನು ತೆಗಿಬಹುದು. ಆದ್ರೆ ಮೆಷಿನ್ ನಲ್ಲಿ ಯಂತ್ರದ ಸಹಾಯದಿಂದ ಜೇನು ತುಪ್ಪ ತೆಗೆದ್ರೆ ಅದು ವರ್ಷಕ್ಕೆ ಏನು 1-10 ದಿವಸಕ್ಕೊಂದ್ಸರಿ ಕೂಡ ಜೇನು ತುಪ್ಪ ತೆಗಿಲಿಕ್ಕೆ ಸಾಧ್ಯ ಇದೆ. ಆ ಏರಿಯಾವನ್ನು ಹೊಂದಿಕೊಂಡು ಹೂವಿನ ಇದನ್ನು ಹೊಂದ್ಕೊಂಡು ಹೂವು ಚೆನ್ನಾಗಿ ಸಿಗ್ತಾ ಇರುವಾಗ ತೆಗಿಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಂದ್ರೆ ಪ್ರತಿಯೊಂದು ತಾಲೂಕಿನಲ್ಲೂ ಸಹ ಈ ತೋಟಗಾರಿಕಾ ಇಲಾಖೆ ಇರುತ್ತೆ, ಅಲ್ಲಿನ ಸಹಾಯಕ ನಿರ್ದೇಶಕರನ್ನ ಭೇಟಿ ಆಗ್ಬಹುದು. ಇಲ್ಲ ಅಂತ ಹೇಳಂದ್ರೆ ಶಿವಮೊಗ್ಗದಲ್ಲಿರುವಂತಹ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲೂ ಸಹ ಭೇಟಿ ಮಾಡಿದರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಾವು ಪಡ್ಕೊಳ್ಬಹುದು. ರೈತ ಬಾಂಧವರೇ, ಇಷ್ಟೊತ್ತು ಈ ಜೇನು ಕೃಷಿ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದಂತಹ NV ಶರ್ಮಾ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಜೇನು ಸಾಕಣೆ ತಂತ್ರಜ್ಞಾನ ಕುರಿತು ಹೊಸನಗರದ ಶ್ರೀ NV ಶರ್ಮಾ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶ್ರೀ HN ಸುಬ್ರಹ್ಮಣ್ಯ. ಈಗ ಒಂದು ಪರಿಸರ ಗೀತೆ. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇಗುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ. ಜಗದಾ ಜೀವ ಕೋಟಿಯು ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ವೃಕ್ಷವಾಗಿ ಬೆಳೆಯಲಿ ವೃಕ್ಷ ರಾಶಿ ಕಲ್ಪ ವೃಕ್ಷವಾಗಿ ಬೆಳೆಯಲಿ ಹಸಿರು ಕ್ರಾಂತಿಯಿಂದ ಜಗದ ಏಳ್ಗೆಯಾಗಲಿ ಹಸಿರು ಕ್ರಾಂತಿಯಿಂದ ಜಗದ ಏಳ್ಗೆಯಾಗಲಿ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ ವನದೇವನಕ್ಕೆ ಭಕ್ತಿ ಜ್ಯೋತಿ ಬೆಳಗುವ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗಸಿರ ನಾಡಿಗೆ ಸರ ಉಳಿಸಿರಿ ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗಸಿರ ನಾಡಿಗೆ ಸರ ಉಳಿಸಿರಿ ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ ಬನ್ನಿ ಜನಗಳೇ ನಮ್ಮ ಕಾಡ ಬೆಳೆಸುವ ನಮ್ಮ ಕಾಡ ಬೆಳೆಸುವ ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗಸಿರ ನಾಡಿಗೆ ಸರ ಉಳಿಸಿರಿ ಈ ಕಾಡಿಗಸಿರ ನಾಡಿಗೆ ಸರ ಉಳಿಸಿರಿ ಮನೆಗೆ ಎರಡು ಮರಗಳಿರಲಿ ಊರಿಗೊಂದು ತೋಪು ಇರಲಿ ರಸ್ತೆ ಎರಡು ಪಕ್ಕದಲ್ಲಿ ಬೆಳೆದು ನಿಂತ ಮರಗಳಿರಲಿ ಮನೆಗೆ ಎರಡು ಮರಗಳಿರಲಿ ಊರಿಗೊಂದು ತೋಪು ಇರಲಿ ರಸ್ತೆ ಎರಡು ಪಕ್ಕದಲ್ಲಿ ಬೆಳೆದು ನಿಂತ ಮರವಿರಲಿ ಹೊಲ ಗದ್ದೆಗಳಂಚಿನಲ್ಲಿ ಗದ್ದೆಗಳಂಚಿನಲ್ಲಿ ಕೆರೆ ಕಾಲುವೆ ದಾರಿಯಲ್ಲಿ ಹೊಲ ಗದ್ದೆಗಳಂಚಿನಲ್ಲಿ ಕೆರೆ ಕಾಲುವೆ ದಾರಿಯಲ್ಲಿ ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗಸಿರ ನಾಡಿಗೆ ಸರ ಉಳಿಸಿರಿ